ಹಲವು ವಿದೇಶಿ ತಳಿಯ ಆಕಳುಗಳಲ್ಲಿ ಹೆಚ್ಚು ಹಾಲು ಕೊಡುವ ಗುಣಧರ್ಮ ಇದೆ. ಇದು ರಕ್ತಗತವಾಗಿ ಬಂದ ಗುಣ. ದೇಶಿ ಹಸುಗಳಲ್ಲಿ ಅಧಿಕ ಹಾಲು ಉತ್ಪಾದಿಸುವ ಪ್ರಮುಖ ದಾರಿ ಅಂತಂದರೆ ತಳಿ ಅಭಿವೃದ್ಧಿ. ಅಂದರೆ ಜೆರ್ಸಿ, HF-ನಂತಹ ಹಸುವಿನ ಆನುವಂಶಿಕ ಗುಣವನ್ನು ದೇಶಿ ಆಕಳುಗಳಿಗೆ ವರ್ಗಾಯಿಸುವುದು ಎಂದರ್ಥ. ಈಗಾಗಲೇ ಮಿಶ್ರ ತಳಿ ಸಂವರ್ಧನೆ ಮುಖಾಂತರ ದೇಶಿ ತಳಿಗಳ ಹಾಲು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಕಾರ್ಯ ಭರದಿಂದ ನಡೆದಿದೆ. ಕೃತಕ ಗರ್ಭಧಾರಣೆ ವಿಧಾನ ಜಾರಿಗೆ ಬಂದು 7-8 ದಶಕಗಳೇ ಕಳೆದಿದ್ದು ಹೈನುಗಾರರಿಗೆ ವರದಾನವಾಗಿದೆ. ತಾಯಿ ಹಸುವಿನ ಕಡೆಯಿಂದ 50% ಮತ್ತು ತಂದೆ ಹೋರಿ ಕಡೆಯಿಂದ 50% ಗುಣಧರ್ಮಗಳು ಕರುವಿಗೆ ವಂಶ ಪಾರಂಪರ್ಯವಾಗಿ ಬರ್ತವೆ. ಈಗ ಒಂದು ಉದಾಹರಣೆ ನೋಡೋಣ. ಜವಾರಿ ಅಂದರೆ ದೇವಣಿ ತಳಿಯ ಹಸುವಿನಲ್ಲಿ 100% ದೇಶಿ ರಕ್ತಗುಣವಿದೆ. ಇದು ಬೆಲೆಗೆ ಬಂದಾಗ HF ತಳಿಯ ಅಂದರೆ 100% ವಿದೇಶಿ ರಕ್ತಗುಣ ಹೊಂದಿರುವ ಹೋರಿಯ ವೀರ್ಯದಿಂದ ಕೃತಕ ಗರ್ಭಧಾರಣೆ ಮಾಡಿಸಿದಾಗ ಹುಟ್ಟುವ ಕರುವಿನ ಹೆಣ್ಣಿರ್ಬೋದು ಅಥವಾ ಗಂಡಿರ್ಬೋದು, ಅದರ ದೇಹದಲ್ಲಿ 50% ದೇವಣಿ ಮತ್ತು 50% HF ತಳಿಯ ಗುಣಗಳಿರ್ತವೆ. ಇಂತಹ ಮೊದಲನೇ ಸಂತತಿಯ ಹೆಣ್ಣು ಕರು ಪ್ರೌಢಾವಸ್ಥೆ ತಲುಪಿ ಬೆದೆಗೆ ಬಂದಾಗ ಅದಕ್ಕೆ HF ತಳಿ ಅಂದರೆ 100% ವಿದೇಶಿ ರಕ್ತ ಗುಣಧರ್ಮ ಹೊಂದಿರುವ ಹೋರಿಯ ವೀರ್ಯ ಕೊಡಿಸಿದಾಗ ಜನಿಸುವಂಥ ಕರುವಿನ ದೇಹದಲ್ಲಿ 25% ದೇವಣಿ ಹಾಗೂ 75% HF ತಳಿಯ ರಕ್ತ ಗುಣಧರ್ಮ ಇರುತ್ತೆ. ಆದರೆ ಸಂಶೋಧನೆಗಳ ಪ್ರಕಾರ ನಮ್ಮ ದೇಶದಲ್ಲಿ ಮಿಶ್ರ ತಳಿಯೊಂದರಲ್ಲಿ 75%-ಕ್ಕೂ ಹೆಚ್ಚು ಪ್ರಮಾಣದ ವಿದೇಶಿ ತಳಿ ಗುಣಧರ್ಮ ಇರುವುದು ಒಳ್ಳೆಯದಲ್ಲ. ಅಂತಹ ಹಸುಗಳು ನಮ್ಮ ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ ಅನೇಕ ರೋಗಗಳಿಗೂ ತುತ್ತಾಗುವ ಸಾಧ್ಯತೆ ಇರುತ್ತೆ. ಏಕೆಂದರೆ ಅಂತಹವುಗಳಲ್ಲಿ ರೋಗ ನಿರೋಧಕ ಶಕ್ತಿ ಸ್ವಾಭಾವಿಕವಾಗಿ ಕಡಿಮೆ ಇರುತ್ತೆ. ಹಾಗಾದರೆ ನಾವು ಮಾಡಬೇಕಾದ್ದೇನು ಅಂತಂದರೆ, ನಮ್ಮ ಮನೆಯಲ್ಲಿ ಹುಟ್ಟಿದ 25% ದೇವಣಿ ಹಾಗೂ 75% HF ರಕ್ತದ ಹೋರಿಯನ್ನು ಸಂತಾನೋತ್ಪತ್ತಿಗೆ ಬಳಸ್ಕೊಳ್ಬಹುದು. 50% ದೇವಣಿ ತಳಿ ಹಾಗೂ 50% HF ತಳಿ ರಕ್ತ ಗುಣಧರ್ಮ ಹೊಂದಿರುವಂಥ ಮೊದಲನೆಯ ಸಂತತಿಯ ಆಕಳಿಗೆ ಅದು ಬೆದೆಗೆ ಬಂದಾಗ ಉಪಯೋಗಿಸಬೇಕು. ಆಗ ಹುಟ್ಟುವ ಕರುವಿನಲ್ಲಿ 37.5% ದೇವಣಿ ಹಾಗೂ 62.5% HF ತಳಿಯ ರಕ್ತದ ಗುಣಧರ್ಮ ಇರುತ್ತೆ. ಹಾಲು ಕೊಡುವ ಸಾಮರ್ಥ್ಯ ಇಂತಹ ಆಕಳುಗಳಲ್ಲಿ ಹೆಚ್ಚಾಗಿರೋದಲ್ಲದೆ ನಮ್ಮ ವಾತಾವರಣಕ್ಕೆ ಅವು ಚೆನ್ನಾಗಿ ಹೊಂದಿಕೊಳ್ತವೆ. ಹಾಲಿನ ಇಳುವರಿಯನ್ನು ಕೇವಲ ಊಹೆ ಮಾಡಿ ಗಬ್ಬದ ಹಸುವನ್ನು ಖರೀದಿ ಮಾಡೋದಕ್ಕಿಂತ ಈದ ಹಸುವನ್ನು ಕನಿಷ್ಠ 3 ಬಾರಿ ಹಿಂಡಿಸಿ ನೋಡಿ, ಅಂದರೆ ಬೆಳಗ್ಗೆ, ರಾತ್ರಿ, ಮರುದಿನ ಬೆಳಗ್ಗೆ ಹಿಂಡಿಸಿ ನೋಡಬೇಕು, ಆನಂತರ ಖರೀದಿ ಮಾಡಬೇಕು. ಉತ್ತಮ ಆರೋಗ್ಯವಂತ ಹೆಣ್ಣು ಕರು ಇದ್ದಾಗ ಆಕಳಿನ ಬೆಲೆ ಹೆಚ್ಚಾಗಬಹುದು. ಅದರಿಂದ ಹಸುಗಳನ್ನು ಖರೀದಿ ಮಾಡುವಾಗ ಖಾತ್ರಿ ಇರುವಂಥ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದಲೇ ಖರೀದಿ ಮಾಡಬೇಕು. ಹಸುವನ್ನು ಪಶುವೈದ್ಯರ ಪರಿಶೀಲನೆಯ ನಂತರ ಖರೀದಿ ಮಾಡುವುದು ಒಳ್ಳೆಯದು. ಕೃಷಿ ವಾರ್ತೆ ಕೇಳಿದಿರಿ. ಇನ್ನು ಮುಂದೆ ತೆಳಗಿನ ಅಟ್ಟಿಯ ಲಕ್ಕಪ್ಪ, ಕೆಂಪಣ್ಣ, ಇಡ್ಬಿ ಹಾಗೂ ಸಂಗಡಿಗರು ಹಾಡಿರುವ ಡೊಳ್ಳಿನ ಪದಗಳು. ಅದೇ ವೇ ಎಲ್ಲ ಶರಿ ಮೋಕ ಗೌಡ ವಿಚಾರ ಮಾಡಿ ಕೆರೆ ಒಂದ ಕಡಿಶಾನ ಬರಲಿಲ್ಲ ನೀರದಕ ಚಿಂತಿಗೆ ಒಳಗಾದ ಗೌಡ ಜೋಯಿ ಸರ ಬಳಿಗೆ ಹೋಗಿ ತಗಿಶಾನ ಜಾತಕ ಹೇಳ್ತಾರ ನಿಮ್ಮ ಹಿರಿ ಶಶಿಯನ್ನ ಹಾರ ಕೊಡಬೇಕಾ ಇದನ್ನ ಕೇಳಿ ಗೌಡ ದಂಗಾಗಿ ಕುಂತಾನ ಕೇಳರಿ ಆ ಕ್ಷಣಕ ನೀರಿನ ಸಲುವಾಗಿ ನಿರ್ವ ಇಲ್ಲದೆ ಒಂದನು ಅದಕ ಪ್ರಚಾರ ಆಗಿ ಜನ ಮಾಡತಾರೋ ದುಃಖ ಸುದ್ದಿ ತಕ್ಷಣ ತಿಳದೈತಿ ಮಾಡತಾಳೋ ದುಃಖ ಅದೇ ವೇಳೆಗೆ ತವರಿಗೆ ಹೊಂಟಾಳ ವಿಷಯ ಹೇಳೋದಕ ತಾಯಿ ತಂದಿ ಮುಂದ ಬ್ಯಾರೆ ಕೊಡತಾರಂತ ಹೇಳಾಳು ಸುಮ್ಮ ಸುಮ್ಮ ಬಂದ ನಿಲ್ಲಲಾಗದೆ ಓಡ್ಯಾಳು ಗೆಳತಿ ತನಕ ಮಲ್ಲಮ್ಮ ಓಡ್ಯಾಳು ಗೆಳತಿ ತನಕ ಸಮಾಧಾನಾಗಿ ತಿರುಗ್ಯಾಳು ಗಂಡನ ಮನೆ ತನಕ ಮಲ್ಲಮ್ಮಗ ಮರದಾಗ ಅಕ್ಕಿ ಕೊಟ್ಟಿದಾರ ಹಸನ ಮಾಡುದಕ ಹಳ್ಳ ಆರಿಸುವಾಗ ಕಣ್ಣೀರ ಹೊಳಿಯಾಗಿ ಹರದ ಬೀಳ್ತಾವ ನೆಲಕ ಂತೆ ಪೂಜೆಯ ಮುಗಿಸ್ಯಾರು ಹತ್ಯಾರು ಮ್ಯಾಲಕ ಬಂಗಾರ ಬಟ್ಟಲ ಕೆರಿಯಾಗ ಬಿಟ್ಟಾರ ಮಲ್ಲಮ್ಮ ನಿಳ್ಳಸುದಕ ಬಟ್ಟಲ ತರಲಾಕಾಗಿ ನಿಚ್ಚಲ ಮನದಿಂದ ಇಳದಳು ಕೆರೆ ತಳಕ